ಈಗ ನೀವು ಈಗ ಕೃಷಿ ಮಾಡ್ತಾ ಇದ್ರಲ್ಲ, ಅಂದ್ರೆ ನಿಮ್ಮ ಒಂದು ಬೆಳೆಗಳಿಗೆ ಹೆಚ್ಚಾಗಿ ಈ ರಾಸಾಯನಿಕ ಗೊಬ್ಬರ ಕೊಟ್ಟು ಬೆಳೀತಾ ಇದ್ರೆ ಅಥವಾ ಈ ಒಂದು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಬೆಳೀತಾ ಇದ್ರ? 4 ಎಮ್ಮೆ ಇದೆ ಸರ್, ಮತ್ತೆ 2 ಎತ್ತ ಇದೆ ಸರ್. ಅದರಿಂದ ಗೊಬ್ಬರ ಮಾಡ್ಕೊಂಡು ಹೋಗಿ ನಾನು ಹೊಲ್ದಕ್ಕೆ ಹಾಕಿ ಗೌರ್ಮೆಂಟ್ ಗೊಬ್ಬರ ಕಡಿಮೆ ಮಾಡ್ಕೊಂಡು ಹೆಚ್ಚಿನ ರೀತಿಯಿಂದ ನಾನು ಕಷ್ಟಪಟ್ಟು ಮಾಡಿ ಉಳುವರಿ ಮಾಡ್ಕೊಂಡು ಸರ್, ಉಳುವರಿ ಮಾಡ್ಕೊಂಡು ನಾನು ಕೈ ತಗೊಂತ ಸರ್. ಯಾವ ಪ್ರಮಾಣದಲ್ಲಿ ಕೊಡ್ತಂತಂದ್ರೆ ಮುಂಗಾರಿ ಮಳೆ ಟೈಮ್ನಾಗೆ ಮುಂಗಾರಿ ಬೀಜ ಬಿತ್ತಿತ್ತುವಲ್ಲ ಸರ್, ಆ ಟೈಮ್ನಾಗೆ ದನಿನ ಗೊಬ್ಬರ ನಾವು ಹೊಲ್ದಕ್ಕೆ ಹೋಗಿ ಕೆಡ್ತು ಸರ್. ಕೆಡಿವಿ ಒಳ್ಳೆ ಅದನ್ನ ಮಾಡಿ ಅದನ್ನೆಲ್ಲ ಬೇಸಾಯ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನೀರುಳ್ಳಿ ಬೀಜ ಚೆಲ್ತು ಸರ್. ನೀರುಳ್ಳಿ ಬೀಜ ಚೆಲ್ಲಿದ ಮೇಲೆ ಕಳೆ ತೆಗೆದು ಗೌರ್ಮೆಂಟ್ ಗೊಬ್ಬರ ಹಾಕ್ತು ಸರ್. ಈಗ ಮುಂಗಾರಿ ಬೆಳೆಗಳಿಗೆ ಅಂತಂದ್ರೆ ನೀವು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ರ, ಅಂದ್ರೆ ಈಗ ಹಿಂಗಾರಿಯಲ್ಲಿ ಮೆಕ್ಕೆಜೋಳ ಮತ್ತು ರಾಗಿ ಬೆಳೆಯನ್ನ ಬೆಳೀತಾ ಇದ್ರಲ್ಲ, ಈ ಒಂದು ಬೆಳೆಗಳಿಗೆ ಯಾವ ರೀತಿಯಾದಂತ ಗೊಬ್ಬರ ಕೊಟ್ಟು ಬೆಳೀತಾ ಇದ್ರ? ಮೆಕ್ಕೆಜೋಳಕ್ಕೆ ನೆಲಕ್ಕೆ ಬಿತ್ತಿಸಿದ್ ಸರ್ ಡಿಎಫ್ ಗೊಬ್ಬರ, ಆಮೇಲೆ ರಾಗಿಗೇನು ನೆಲಕ್ಕೆ ಹಾಕಿ ರಾಗಿ ಚೆಲ್ಲಿದ್ ಸರ್. 4 ಪ್ಯಾಕೆಟ್ ಮೆಕ್ಕೆಜೋಳ ಹಾಕಿರೋದಕ್ಕೆ 2 ಪ್ಯಾಕೆಟ್ ಗೊಬ್ಬರ ಹಾಕಿ ಗೌರ್ಮೆಂಟ್ ಗೊಬ್ಬರ ಉಣಿಸಿದ್ ಸರ್ ಕೂಲರ್ ಹತ್ರ. ಈಗ ಬೇಸಿಗೆ ಬಂತಪ್ಪ, ಈಗ ಅಂದ್ರೆ ಈಗ ಒಂದು ಕಾಲದಲ್ಲಿ ಮೆಕ್ಕೆಜೋಳದ ಬೆಳೆ ಒಳ್ಳೆಯ ಇಳುವರಿ ಬರುತ್ತೆ? ಇವಾಗ ಬಿಸಿಲು ಇರ್ತಲ್ಲ ಸರ್, ಬೆಳೆ ಚೆನ್ನಾಗಿ ಬರ್ತದೆ ಸರ್. ಈಗ ಈರುಳ್ಳಿ ಬೆಳೆಗೆ ತೆಗೆದು ಆ ಕುಳಿಗೆ ಮೆಕ್ಕೆಜೋಳ ಹಾಕಿದ್ರೆ? ಮೆಕ್ಕೆಜೋಳ ರಾಗಿಗಳು ಹಾಕೊಂಡಿದ್ದೆ ಸರ್. ಈಗ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರ ಈ ಮೆಕ್ಕೆಜೋಳವನ್ನು? ಡಿಸೆಂಬರ್ ತಿಂಗಳಲ್ಲೇ ಬಿತ್ತನೆ ಮಾಡಿದ್ ಸರ್. ಮಳೆ ಒಂದು ಸ್ವಲ್ಪ ಲಾಸ್ಟ್ ವರ್ಗ ಇಟ್ಕೊಂಡಿತ್ತಲ್ಲ ಸರ್, ಆ ನೆಲಗಳು ಆರ್ಲಿಲ್ಲ ಅಂತಂದೇಳಿ ಎಲ್ಲ ಹುಲುಗಳಾಗಿತ್ತಲ್ಲ ಸರ್. ಅದರಿಂದ ನಾವು ಈ ರೀತಿ ಡಿಸೆಂಬರ್ ಬೆಳೆಗಳು ಇಟ್ಟಿವಿ ಸರ್. ನಾವು ಈಗ ಎಲ್ಲ ಬೆಳೆ ಕಟಾವ್ ಆದ ತಕ್ಷಣ ಈರುಳ್ಳಿನ ನೇರವಾಗಿ ಮಾಗಿ ಉಳಿಮೆ ಮಾಡಿ ಹಂಗ ಬಿತ್ತನೆ ಮಾಡಿದ್ರೆ ಸರ್? ಎಲ್ಲ ರೋಟರ್ಗಳು ಮಾಡಿಸಿ ಬಿತ್ತನೆ ಮಾಡಿಲ್ಲ ಸರ್. ಮೆಕ್ಕೆಜೋಳಗಳು ಎಲ್ಲ ಕೂಲರ್ ಹತ್ರ ಎಲ್ಲ ಉಣಿಸಿ ಬಿಟ್ಟಿದ್ದೆ ಸರ್. ಉಣಿಸಿ ಎಡೆಕೊಂಡಿಗಳು ತೊಳೆದು ಗೌರ್ಮೆಂಟ್ ಗೊಬ್ಬರ ಇಟ್ಟಿದ್ದೆ ಸರ್. ಬೀಜ ಅಂತಂದ್ರೆ ಬಿತ್ತನೆ ಮಾಡಲ್ಲ ನೀವು, ಊರಿಸ್ತೀರಾ ನೀವು? ಬಿತ್ತನೆ ಮಾಡಲ್ಲ ಸರ್. ಎಲ್ಲೋ ಒಬ್ಬರು ಬಿತ್ತಾರೆ ಸರ್, ಅದು ಸ್ವಲ್ಪ ತೆಳುವಾಗ್ತದೆ ಅಂತೇಳಿ ಕೂಲರ್ ಇಟ್ಟು ಉಣಿಸಿ ಬಿಡ್ತೀವಿ ಸರ್ ನಾವು. ಈಗ ಬಹುತೇಕ ಎಲ್ಲ ರೈತರು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಲ್ಲ, ಅಂದರೆ ಸಾಲು ಹೊಡೆದು ಬೀಜ ಉರಿಸ್ತಾರೆ ಇಲ್ಲ ಬೀಜ ಹಾಕ್ಕೊಂಡು ಹೋಗ್ತಾರಲ್ವಾ ಸರ್? ಕೆಲವು ಜನ ಹಂಗೆ ಸಾಲಿನ ಮೇಲೆ ಬಿತ್ಕೊಂಡು ಹೋಗ್ಬಿಡ್ತಾರೆ ಸರ್. ಕೆಲವರು ಕೂಲರ್ ಇಟ್ಟು ಉಣಿಸಿದ್ರೆ ಅದು ಚೆನ್ನಾಗಿ ಒಳ್ಳೆ ಇಳುವರಿ ಇರ್ತದಂತ ಒಂದು ಕೂಲರ್ ಹತ್ರ ಉಣಿಸ್ತಾರೆ ಸರ್. ಈಗ ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಇತ್ತು ಅಂದ್ರೆ ಸಾಲು ಹೊಡೆದು ಬೀಜ ಹಾಕ್ಕೊಂತ ಹೋಗಿ ಹಿಂದೆ ಕುಂಟೆ ಹೊಡಿಬೋದಲ್ವಾ? ಮಾಡ್ಬೋದು ಸರ್, ಕುಂಟೆ ಹೊಡಿಬೋದು ಸರ್. ಆ ಥರ ಮಾಡಲಿಲ್ಲ ನೀವು? ಇವಾಗೆಲ್ಲ ಸಾ ಉಣಿಸಿದ್ರೆ ಹಂಗೆ ನೀರು ಬಿಟ್ಟುಬಿಟ್ರೆ ಉಟ್ಕೊಂತ ಸರ್, ಬಿತ್ತಿದ್ರೆ ಅದನ್ನ ಕುಂಟೆ ಹೊಡಿಬೇಕು ಸರ್, ಹಂಗಾದ್ರೆ ಮಾತ್ರ ಉಟ್ಕೊಂತ ಸರ್. ಅಂದ್ರೆ ಯಾವ್ದು ಆಯ್ದಲ್ಲಿ ಬೀಜ ಉರಿಸಿದ್ರ, ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಮಾಡಿದ, ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರ ಮಾಡಿದ ಸರ್? ಒಂದೂವರೆ ಅಡಿ ಲೆಕ್ಕದಲ್ಲಿ ಮೆಕ್ಕೆಜೋಳ ಸಾಲ್ವ್ ಮಾಡ್ತೇವೆ ಸರ್, 2 ಗುಂಟೆ ತುಳಿಯಕ್ಕೆ ಸರ್. ಈಗ ಬೀಜದಿಂದ ಬೀಜಕ್ಕೆ ಅಂತರ ಅಂದ್ರೆ ಎಷ್ಟು ಮಾಡಿದ್ರ ನೀವು? ಸಾಲಿನಾಗೆ ಸಿದೇಕ ಉಣಿಸದ ಅದು ಸರ್ ಒಂದು ಅಡಿಗೆ ಬರ್ತದೆ ಸರ್ ಅದನ್ನು. ಈಗ ಮೆಕ್ಕೆಜೋಳದ ಬೀಜ ನಾಟಿ ಮಾಡಬೇಕಾದ್ರೆ ಊರ್ಬೇಕಾದ್ರೆ ಅಂದ್ರೆ ತಳಗೊಬ್ಬರವಾಗಿ ಯಾವ ಗೊಬ್ಬರ ಕೊಟ್ರೆ ಸರ್? ಡಿಎಫ್ ಗೊಬ್ಬರನೇ ಚೆನ್ನಾಗಿ ಸರ್, ಅದು ತಳಗೊಬ್ಬರ ಕೊಟ್ರೆ ಡಿಎಫ್ ಗೊಬ್ಬರನೇ ಬಿತ್ತಬೇಕು ಸರ್. ಅದೇ ನಾನು ಸ್ವಲ್ಪ ತಡದ ಮೇಲೆ ಕರಗ್ತದೆ ಸರ್, ಹಂಗಾದ್ರೆ ಚೆನ್ನಾಗಿ ಬರ್ತದೆ ಸರ್ ಬೆಳೆ. ಡಿಎಫ್ ಗೊಬ್ಬರನೇ ಅದು ಸಾಧಾರಣವಾಗಿ ಕರಗ್ತದೆ ಅಂತ ಹೇಳಿಬಿಟ್ಟು ಅದನ್ನೇ ನೆಲಕ್ಕೆ ಹಾಕ್ಬೇಕಂತಂದ್ರೆ ಎಲ್ಲಾನು ವರದಿ ಆಗಿರೋದು ಸರ್, ಅದನ್ನೇ ಜಾಸ್ತಿ ಬಿತ್ತದ ರೈತರು. ಈಗ ಮೆಕ್ಕೆಜೋಳ ಅಂತಂದ್ರೆ ಎಷ್ಟು ಎಕರೆ ಹಾಕಿರೋದು ನೀವು ಸರ್? ನಾನು 2 ಎಕರೆ ಹಾಕಿದ್ದೀನಿ ಸರ್. ಈಗ 2 ಎಕರೆಗೆ ಅಂತಂದ್ರೆ ಎಷ್ಟು ಚೀಲ ನೀವು ಬಿತ್ತನೆ ಮಾಡಿದ್ರೆ ಗೊಬ್ಬರವನ್ನು? ಗೊಬ್ಬರ ಸರ್ 50 ಕೆಜಿದ ಒಂದು ಪ್ಯಾಕೆಟ್ ಹಾಕ್ತೀನಿ ಸರ್ 1 ಎಕರೆಗೆ. ಈಗ ಬೀಜ ಅಂತ 1 ಎಕರೆಗೆ ಎಷ್ಟು ಪ್ಯಾಕೆಟ್ ಬೇಕಾಗುತ್ತೆ ಸರ್? 1 ಎಕರೆಗೆ ಅದನ್ನ 10 ಕೆಜಿ ಬೇಕಾಗ್ತದೆ ಸರ್, 2 ಪ್ಯಾಕೆಟ್ ಬೇಕಾಗ್ತದೆ ಸರ್. ಈಗ 10 ಕೆಜಿ ಅಂತಂದ್ರೆ ಸಾಕಷ್ಟು ದಪ್ಪ ಆಗಲ್ವಾ ಮೆಕ್ಕೆಜೋಳ? ಕೈಯಿಂದ ಉಣಿಸ್ತಾರೆ ಸರ್, ಅಷ್ಟು ಹಾಕ್ತೀವಿ ಸರ್ ನಾವು. ಈಗ 1 ಎಕರೆಗೆ 7-8 ಕೆಜಿ ಆದ್ರೆ ಸಾಕಷ್ಟು ಅವಣ ಆಗುತ್ತೆ ಅಂತ ಹೇಳಿ ಸರ್. ಇವಾಗ ಅದು ಲೆಕ್ಕನ ಜಾಸ್ತಿ ಆಗ್ತಾವ ಅಂತ ಹೇಳಿಬಿಟ್ಟು 1 ಕೆಜಿ ಕಡಿಮೆ ಮಾಡಿದಾರೆ ಸರ್, 4 ಕೆಜಿ ಮಾಡಿದಾರೆ ಸರ್. ಇವಾಗ ಆ ಲೆಕ್ಕಕ್ಕೆ ನಾವು ಹಾಕ್ಸ್ತಾ ಇದ್ದೀವಿ ಸರ್, 4-8 ಕೆಜಿ ಹಂಗೆ ಹಾಕಿದ್ವಿ. ಇಷ್ಟು ದಿವಸ 5 ಕೆಜಿ ಕೊಡಾರ ಸರ್, ಒಂದು ಸ್ವಲ್ಪ ದಪ್ಪ ಮಾಡೋರು, 4 ಕೆಜಿ ಕಳಿಸ್ತಾರೆ ಇವಾಗ ಪ್ಯಾಕೆಟ್. ಎಲ್ಲ ಪ್ರತಿಯೊಂದು ಅಂಗಡಿಯಲ್ಲೂ 4 ಕೆಜಿದ ಪ್ಯಾಕೆಟನ್ನು ಕೊಡೋದು ಸರ್. ಈಗ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ಮೇಲೆ ಏನೇನು ಕೆಲಸಗಳು ಮಾಡ್ಕೊಂತ ಬಂದ್ರೆ ಸರ್? ಮೆಕ್ಕೆಜೋಳ ಬಿತ್ತನೆ ಮಾಡಿದ್ಮೇಲೆ ಒಂದು ತಡಿ ನೀರು ಕಡಿದ ಇಟ್ಟಿಗೆ ಇನ್ನೊಂದು ತಡಿ ನೀರು ಬಿಡ್ತು, ಹುಲ್ಲು ಬಿದ್ದು ಬಿಡ್ತದೆ. ಅದನ್ನ ಚೆನ್ನಾಗಿ ಕ್ಲೀನಾಗಿ ಎಡೆ ಕುಂಟೆ ತೊಳಿತೀವಿ ಸರ್. ಎಡೆ ಕುಂಟೆ ತೊಳೆದು ಆಮೇಲೆ ಕಳೆ ಕ್ಲೀನ್ ಕಳೆ ತೆಗೆಸಿ ಆಮೇಲೆ ಗೊಬ್ಬರ ಇಟ್ಟು ಎಡೆ ಕುಂಟೆ ತುಳಿಸಿಬಿಡ್ತು ಸರ್. ಗೊಬ್ಬರ ಇಟ್ಟು ಎಡೆ ಕುಂಟೆ ತುಳಿಸಿಬಿಟ್ರೆ ಆಮೇಲೆ ತಿರು ನೀರು ಕೊಡೋದು ಸರ್, ಸ್ವಲ್ಪ ಬಾಡಿದ್ಮೇಲೆ. ಈಗ ಬೇಸಿಗೆ ಬೆಳೆ ಆಗಿರೋದ್ರಿಂದ ಕಳೆಗಳು ಅಷ್ಟೊಂದು ಬರಲ್ಲ ಅಂತ ಹೇಳ್ತೀರಾ? ಇಲ್ಲ ಸರ್, ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಸರ್. ಎಲ್ಲ ದಿವಸ ನೆನೆದೇ ಇದ್ರೆ ಹುಲ್ಲು ಬೇಕಾದಷ್ಟು ಉಟ್ಟುಬಿಡೋದು ಸರ್. ಇದೊಂದು ಸ್ವಲ್ಪ 8 ದಿವಸ ಹಾರ್ಕೊಂಡ್ಬಿಡ್ತಲ್ಲ ಸರ್, ಬೇಸಿಗೆ ಟೈಮ್ನಾಗೆ ಹುಲ್ಲು ಕಡಿಮೆನೇ ಸರ್. ಈಗ ಎಡೆ ಕುಂಟೆ ಅಂದರೆ ಎಷ್ಟು ಬಾರಿ ಹಾಯಿಸ್ತೀರಾ ಸರ್? 2 ಸಾರಿ ಆಗ್ತದೆ ಸರ್ ಎಡೆ ಕುಂಟೆ. ಫಸ್ಟ್ಗೆ 1 ಸಾರಿ ಸಣ್ಣಕ್ಕೆ ಹಾಕ್ತೇವೆ, ಆಮೇಲೆ ಉದ್ದದ್ದು ಎಲ್ಲ ಕಳೆ ತೆಗೆಸಿ ಗೌರ್ಮೆಂಟ್ ಗೊಬ್ಬರ ಇಟ್ಟು ಮತ್ತೆ ಇದು ಎಡೆ ಕುಂಟೆ ತೊಳೆದ್ಬಿಡ್ತು ಸರ್, ಸುಮಾರು ಬೋದು ಮಣ್ಣು ಮುಚ್ಕೊಳಂಗೆ. ಕಳೆ ಅಂತಂದ್ರೆ ಒಂದೇ ಬಾರಿ ತೆಗ್ಸೋದು ನೀವು? ಕಳೆ ಅಂದ್ರೆ ಒಂದೇ ಬಾರಿ ಸರ್ ತೆಗ್ಸೋದು. ಈಗ ಮೇಲುಗೊಬ್ಬರವಾಗಿ ಯಾವ ಗೊಬ್ಬರ ಕೊಡ್ತೀರಾ ಮೆಕ್ಕೆಜೋಳದ ಬೆಳೆಗೆ? ಅದೇ ಹೇಳಿದ್ನ ಸರ್, ಡಿ ಎಫ್ ಗೊಬ್ಬರ ಫಸ್ಟಿಗೆ ಕೊಡ್ತೀವಿ ನೆಲಕ್ಕೆ ಬಿದ್ದಬೇಕಾದ್ರೆ, ಆಮೇಲೆ ಕಳೆ ತೆಗೆದು ಬೋದಿಗೆ ಅಂತಂದು ಹೇಳಿಬಿಟ್ಟು ಅವಾಗ 19 ಯೂರಿಯಾ ಎಲ್ಲ ಮಿಕ್ಸ್ ಮಾಡಿ 1 ಎಕರೆಗೆ 2 ಪ್ಯಾಕೆಟ್ ಕೊಡ್ತೀರಾ ಸರ್? ಅವಾಗ ಹತ್ತೊಂಬತ್ತು ಚೆನ್ನಾಗಿ ಬೇಡಿಕೆ ಐತೆ ಸರ್, ಅದು ಚೆನ್ನಾಗಿ ಬೆಳೆ ಬರ್ತದೆ ಸರ್, ಅದಕ್ಕೆ ಜಾಸ್ತಿ ಆಗ್ತದೆ ಸರ್. ಈಗ ಬೇಸಿಗೆಯಲ್ಲಿ ನೀವು ಮೆಕ್ಕೆಜೋಳ ಬೆಳೆಯೋದ್ರಿಂದ ಸಾಕಷ್ಟು ನೀರು ಬೇಕಾಗಲ್ವಾ ನಿಮಗೆ? ಈಗ ನೀರು ಇದ್ರೇ ಮಾತ್ರ ಅದು ಬೆಳೆ ಇಡಕ್ಕೆ ಬರಲ್ಲ ಸರ್, ಇಲ್ಲಾಂದ್ರೆ ಇಡಕ್ಕೆ ಬರಲ್ಲ ಸರ್. ಸಾಕಷ್ಟು ನೀರು ಇದ್ರೇ ಅದಕ್ಕೆ ಒಳ್ಳೆ ಬೆಳೆನೂ ಬರ್ತದೆ ಸರ್, ನೀರು ಕೊಟ್ಟರೆ. ಈಗ ನೀರು ಅಂತಂದ್ರೆ ಆಯ್ ನೀರು ಹಾಯಿಸ್ತೀರಾ ಸರ್? ಅದೇ ಪಂಪ್ ಸೆಟ್ ನೀರು ಸರ್, ಬೋರ್ವಾಲ್ಸ್ ನೀರು ನೀರು ಕಟ್ಟೋದು ಸರ್. ಇವಾಗೆಲ್ಲ ಡ್ರಿಪ್ಗಳು ಬಂದಿದ್ದಾರೆ ಸರ್, ಎಲ್ಲ ಕೆಲವೆಲ್ಲ ಡ್ರಿಪ್ ಮಾಡಿದ್ದಾರೆ ಸರ್, ಕೆಲವರು ಇವಾಗ ನೀರು ಹಂಗೆ ಕಟ್ತಾ ಇದ್ದಾರೆ ಸರ್, ನಾವು ಹಂಗೆ ಕಟ್ತಾ ಇದ್ದೀವಿ. ನೀರು ಕಡಿಮೆ ಇದ್ದಾಗ ಡ್ರಿಪ್ ವ್ಯವಸ್ಥೆ ಮಾಡ್ಬೋದು? ನೀರು ಕಡಿಮೆ ಇದ್ದಾಗ ಡ್ರಿಪ್ ವ್ಯವಸ್ಥೆ ಮಾಡ್ತಾರೆ ಸರ್, ಎಲ್ಲ ಇವಾಗೆಲ್ಲ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಈಗ ನೀವು ನೀರು ಹಾಯಿಸ್ತಿರಲ್ಲ, ಸಾಕಷ್ಟು ನೀರು ಇದೆಯಾ ನಿಮಗೆ? ನೀರು ಇದಾವೆ ಇವಾಗ, ನೀರಿನ ಸೌಲತ್ತೆ ಮಸ್ತ್ ಐತೆ, ಮಳೆ ಚೆನ್ನಾಗಿ ನಡೆಸ್ತಾರೆ. ಮೊನ್ನೆ ಎಲ್ಲ ಕೆರೆಗಳೆಲ್ಲ ತುಂಬಿದ್ದಾವೆ, ನೀರಿಂದೇನು ಇವಾಗ ಕೊರತೆ ಇಲ್ಲ ಸರ್. ಕಟ್ಟೋರಿಗೆ ಚೆನ್ನಾಗಿ ಬರ್ತಾವೆ, ಡ್ರಿಪ್ ಮಾಡಿರೋರ್ಗೂ ಎಲ್ಲ ಸೌಲತ್ತು ನೀರು ಚೆನ್ನಾಗೈತೆ ಸರ್, ರೈತರಿಗೆ ಚೆನ್ನಾಗಿದೆ ನೀರು. ಈಗ ಸಾಲ್ ಬಿಟ್ಟು ಸಾಲ್ ನೀರು ಕಟ್ಟರೆ ಎಲ್ಲ ತುಂಬಿತವಾಗಿ ಎಲ್ಲ ಸಾಲಿಗೂ ಕಟ್ತೀರಾ ಸರ್? ಸಾಲ್ ಹೊಡೆದಿದ್ರೆ ಸಾಲ್ ಸಾಲ್ಗಳಾಗ ನೀರು ಹೋಗ್ತಾವೆ ಸರ್, ಎಡೆ ಕುಂಟೆ ತೊಳೆದು ಎಲ್ಲ ಇದು ಮಾಡ್ತೀವಲ್ಲ ಸರ್, ಅವು ಸಾಲ್ಗಳಾಗ ಹೊರಟೋಗ್ಬಿಡ್ತಾವೆ ಸರ್. ಗನವಾಕ್ಯ ಅಂತವೆ ಇಷ್ಟು ಸಾಲಿಗೆ ಅಂತಂದು ಹೇಳ್ಬಿಟ್ಟು ಸರ್, ಆಮೇಲೆ ಅಷ್ಟು ಸಾಲಿನಾಗೆ ಹೊರಟೋಗ್ಬಿಡ್ತು ಸರ್. ಈಗ ಮೆಕ್ಕೆಜೋಳದ ಬೆಳಗ್ಗೆ ಯಾವ ಹಂತದಲ್ಲಿ ಹೆಚ್ಚು ಹೆಚ್ಚು ನೀರು ಬೇಕು ಅಂತ ಹೇಳಿ ಸರ್? ಅದು ಬಿತ್ತಿದಾಗ ಉಟ್ಕೊಂಡ ತಗೊಂಡು ಸ್ವಲ್ಪ ಸೂಕ್ಷ್ಮವಾಗಿ ಬಿಡ್ಬೇಕು ಸರ್ ನೀರು, ಆಮೇಲೆ ಎಡೆ ಕುಂಟೆ ತುಳಿದು ಅವಾಗ ಒಂದ್ಸಾರಿ ಹಂಗೆ ಅವಣಾಗಿ ಬಿಡ್ಬೇಕು ಸರ್ ನೀರು. ಒಂದು ಸ್ವಲ್ಪ ಕದ್ರಿಗೆ ಬರೋದಾಗ ನೀರು ಸ್ವಲ್ಪ ಕಡಿಮೆನೇ ಇಡ್ತಿರ್ಬೇಕು ಸರ್, ನೆಲ ಸ್ವಲ್ಪ ಹಂಗೆ ಒಣಗಿದ ಮೇಲೆ ನೀರು ಬಿಡ್ತಿರ್ಬೇಕು ಸರ್, ಹಂಗಾದ್ರೆ ಬೆಳೆ ಚೆನ್ನಾಗತ್ತಿ ಬರ್ತದೆ ಸರ್. ಈಗ ಸೂಲಂಗಿ ಬಂತು, ತೆನೆ ಸೈಡ್ ಬಂತು ಅಂದ್ರೆ ಅವಾಗ ಜಾಸ್ತಿ ನೀರು ಬೇಕು. ಇವಾಗ ಸೂಲಂಗಿ ಒಡಿಗೆ ಬಂದಾಗ ಸರ್ ಅವಾಗ ದಂಡಿಗೆ ಅದನ್ನ ಕರೀತಿ, ಅವಾಗ ಆರ್ದಿದ್ದಂಗೆ ಬಿಡ್ತು ಸರ್, ಅವಾಗ ಒಳ್ಳೆ ಬೆಳೆ ಬರ್ತದೆ ಸರ್. ಹೆಚ್ಚು ಕಡಿಮೆ ಮೂರುವರೆ ತಿಂಗಳ ತನಕಲ್ಲೂ ಹಸಿ ಇರಬೇಕಲ್ವ? ಹಸಿ ಇರ್ಬೇಕು ಸರ್, ಮೂರುವರೆ ತಿಂಗಳ ತನಕ ಹಸಿ ಇರ್ಬೇಕು ಸರ್. ಮೆಕ್ಕೆಜೋಳ ಸಾಮಾನ್ಯವಾಗಿ ಈಗ ಮೇಲು ಗೊಬ್ಬರ ಒಂದು ಬಾರಿ ಕೊಡ್ತೀರ, ಕಳೆನೂ ಅಷ್ಟೊಂದು ನಿಮಗೆ ಬರಲ್ಲ, ಈಗ ನೀರೆಲ್ಲ ತುಂಬ ಆಯ್ತು ಅಂತಂದ್ರೆ ಚೆನ್ನಾಗಿ ಇಳುವರಿ ಬರುತ್ತಲ್ವ? ಸೂಲಂಗಿ ಒಡಿಗೆ ಬಂದಾಗ ಚೆನ್ನಾಗಿ ನೀರು ಕೂಡಿದ್ರೇನೆ ಸರ್, ಚೆನ್ನಾಗಿ ದಂಟು ಬಲವಾಗಿ ಬಂದು ಆಮೇಲೆ ತೆನೆನೂ ಒಳ್ಳೆ ಇಡುವ ಫಲತ್ವವಾಗಿ ಕೊಡ್ತದೆ ಸರ್. ಇದು ಈಗ ಮಳೆಗಾಲದಲ್ಲಿ ಈ ಸೈನಿಕ ಹುಳದ ಆವಳಿ ಮತ್ತೆ ಸುಳಿಗೆ ಹುಳ ಬೀಳಂತ ಒಂದು ರೋಗಗಳು ಬರ್ತವೆ, ಅಂದ್ರೆ ಈಗ ಬೇಸಿಗೆಯಲ್ಲಿ ಏನಾದ್ರೂ ಆ ಥರ ರೋಗ ಬಂದವ? ಈ ಸಾರಿ ರೋಗಗಳೇನಿಲ್ಲ ಸರ್ ಮೆಕ್ಕೆಜೋಳಗಳಿಗೆ, ಮಳೆಗಾಲದಲ್ಲೇ ಒಳ್ಳೆ ಭಾರಿ ರೋಗಗಳು ಇರ್ತದ್ದು ಸರ್. ಇವಾಗೇನು ನಮ್ಗೆ ಯಾವ ಬೇಸಿಗೆ ಟೈಮ್ನಾಗ ಯಾರು ಎಲ್ಲೆಲ್ಲೂ ಕಾಣಲಿಲ್ಲ ಸರ್, ರೋಗಗಳು ಕಂಡಿಲ್ಲ ಸರ್, ಸ್ವಲ್ಪ ಹಿಂದಿಯಾಗಿ ಬಿಸಿಲಿಗೆ ಹಾಕ್ಬಿಟ್ವಲ್ಲ ಸರ್, ರೋಗಗಳೇನಿಲ್ಲ ಸರ್. ಈಗ ಪ್ರತಿ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳಿತೀರ ನೀವು ಸರ್? ಒಂದು ಎಕರೆಗೆ ಏನಿಲ್ಲ ಅಂದರೆ ನಮ್ಮ ತೆಗೆ ಇಳುವರಿ ಕಡಿಮೆ ಬರ್ತದೆ ಸರ್, ಪಡುವ ಎರೆ ಭೂಮಿಗಳು 50 ಪ್ಯಾಕೆಟ್ ತೆಗಿತಾರೆ ಸರ್. ನಾವು ನಮ್ಮ ಲೆಕ್ಕದ ನಮ್ಮ ಭೂಮಿಗಳಲ್ಲಿ ಒಂದು 30 ಪ್ಯಾಕೆಟ್ ಲೆಕ್ಕಕ್ಕಂತ ತೆಗಿತು ಸರ್. 50 ಕೆಜಿ 30 ಪ್ಯಾಕೆಟ್, 50 ಕೆಜಿ ಗೊಬ್ಬರಕ್ಕೆ, 10 ಕೆಜಿ ಮೆಕ್ಕೆಜೋಳ ಬೋಣಿಸಿದ್ದಕ್ಕೆ 30 ಪ್ಯಾಕೆಟ್ ತೆಗಿತು ಸರ್. ಕೆರೆ ಮಣ್ಣು ಎಡಿಸ್ಬೇಕು ಸರ್, ಒಳ್ಳೊಳ್ಳೆ ಜಾಗದಾಗಿರೋ ಮಣ್ಣು ತಗೊಂಡೋಗಿ ಅಲ್ಲಿ ಹೊಲಕ್ಕೆ ಹಾಕಿದ್ರೆ ಒಳ್ಳೆ ಫಲವತ್ತವಾಗಿ ಬೆಳೆಯನ್ನು ಎತ್ತಿಕೊಡ್ತದೆ ಸರ್. ಅಂದ್ರೆ ನಿಮ್ಮ ಭೂಮಿ ಕೆಂಪು ಮಣ್ಣ ಏನು ಕಪ್ಪು ಮಣ್ಣ ಸರ್? ಕರ್ಲು ಅದು ಇದು ಕೆಂಪದು ಬರ್ತದೆ ಸರ್, ಕೆಂಪದು. ಕೆಂಪು ಮಣ್ಣಲ್ಲಿ ಉತ್ತಮವಾಗಿ ಇಳುವರಿ ಬರುತ್ತೆ ಮೆಕ್ಕೆಜೋಳ? ಮೆಕ್ಕೆಜೋಳ ಚೆನ್ನಾಗಿ ಬರ್ತದೆ ಸರ್, ಕೆಂಪು ಮಣ್ಣಲ್ಲಿ ಒಳ್ಳೆ ಇಳುವರಿ ಬರ್ತದೆ ಸರ್. ಈಗ ಕಟಾವು ಮಾಡ್ಬೇಕಂತಂದ್ರೆ ನಾಲ್ಕೂವರೆ ತಿಂಗಳು ಬೇಕಾಗುತ್ತೆ? 4.5 ತಿಂಗಳು ಬೇಕಾಗ್ತದೆ ಸರ್. ಅದೆಲ್ಲ ಚೆನ್ನಾಗಿ ತೆನೆ ಒಣಗ್ಬೇಕು ಸರ್, ಅಲ್ಲೇ ದಂಡ್ನಾಗ ತೆನೆ ಒಣಗಿ ಹಂಗೆ ಗಟ್ಟಿ ಬರ್ಬೇಕು ಸರ್, ಅವಾಗ ಮುದ್ರೆ ಕಲರ್ ಚೆನ್ನಾಗಿ ಬರ್ತದೆ ಸರ್. ಈಗ ಕಟಾವು ಅಂತಂದ್ರೆ ಅವಾಗೆಲ್ಲ ಮಿಷಿನ್ಗಳು ಸಿಗಲ್ಲಪ್ಪ ನೀವು, ಅಂದ್ರೆ ಕೈಲಿಂದಲೇ ಮುರಿಬೇಕಾಗುತ್ತೆ? ಕೈಲಿಂದನೇ ಮುರಿದು ಎಲ್ಲ ಕಡೆಗೆ ಅಷ್ಟು ತಾರದಾಗ ಕುಪ್ಪಿಗಳು ಹಾಕೊಂಡೋಗಿ ಆಮೇಲೆ ಮೆಕ್ಕೆಜೋಳ ಸಪ್ಪೆ ಒಡೆದು ಆಮೇಲೆ ಸೂಡು ಕಟ್ಟಿ ಆಮೇಲೆ ಟ್ಯಾಕ್ಟ್ರಿಗೆ ಏರಾಕಿ ಆಮೇಲೆ ಮೆಕ್ಕೆಜೋಳ ಕಡೆಗೆ ಏರಕ್ಕೆ ಅಂತ ಕಾಣಕ್ಕೆ ಸರ್. ಈಗ ಸೊಪ್ಪೆ ಎಲ್ಲ ಸೀಡ್ ಕಟ್ತಿರಲ್ಲ ಏನು ಮಾಡ್ತೀರ ಅದನ್ನ ಸರ್? ಬಣಿವಾಕಿ ಅಂತ ಸರ್, ಎತ್ತುಗಳು ಎಮ್ಮೆಗಳು ಇರ್ತಾವಲ್ಲ ಸರ್, ಮತ್ತು ಮೇವು ಆಗ್ಬೇಕಲ್ಲ ಸರ್ ಅವಕ್ಕೆ. ಈಗ ಇವತ್ತು ಎತ್ತುಗಳು ಸಾಕಾಣಿಕೆ ಮಾಡಿದ್ರೆ ನೀವು? 5 ಸರ್, ನನ್ನ 2 ಎತ್ತೈದವು ಸರ್, 4 ಎಮ್ಮೆ ಇದೆ ಸರ್, 1-7 ಪಟ್ಲಿ ಮರಿ ಸಾಕಿದ್ದೀನಿ ಸರ್. ನಾವು ದೊಡ್ಡದಾಗಿ ಬಣಿವಾಕಿ ಅಂತ ಸರ್, ರಾಗಿ ಕಡ್ಡಿ ಬಣಿವೆ, ಸಪ್ಪೆ ಬಣಿವೆ, ಒಟ್ಟಿನ ಬಣಿವೆ, ಎಲ್ಲ ಮಾಡ್ಕೊಂತ ಸರ್. ಅಂದ್ರೆ ಎಲ್ಲ ರೀತಿಯಾದಂತ ಮೇವುಗಳನ್ನ ನೀವು ಸ್ಟಾಕ್ ಮಾಡ್ಕೊಳ್ತೀರಾ? ಅದಿಷ್ಟು ಇದಿಷ್ಟು ಕೊಡ್ತಾರೆ? ಹೌದು ಸರ್, ಅದು ಎಲ್ಲ ಸ್ಟಾಕ್ ಮಾಡ್ಕೊಂಡು ತಿರ್ಗಾ ವರ್ಷ ತುಂಬಾನು ಮೇಯಿಸ್ಕೊಳ್ಬೇಕಲ್ಲ ಸರ್, 6 ತಿಂಗಳು ಮೇಯಿಸ್ಬೇಕಲ್ಲ ಸರ್, ಮತ್ತೆ ಎಲ್ಲ ಮೇಯಿಸ್ಕೊಂತ ಸರ್ ದನಕರ ಮೇವುಗಳೆಲ್ಲ. ಈಗ ಎತ್ತುಗಳು ಸಾಕಾಣಿಕೆ ಮಾಡಿದ್ರಲ್ಲ, ನಿಮ್ಮ ಹೊಲದಲ್ಲಿ ಕೆಲಸ ಇಲ್ಲ ಅಂದ್ರೆ ಬಾಡಿಗೆ ಹೊಡಿತೀರ ನೀವು ಸರ್? ನಮ್ಮ ಹೊಲದಲ್ಲಿ ಇಲ್ಲ ಅಂತಂದ್ರೆ ಬಾಡಿಗೆನೂ ದುಡಿತೀವಿ ಸರ್, ಬಾಡಿಗೆನೂ ಹೋಗ್ತದೆ ಸರ್, 1,000 ರೂಪಾಯಿ ಬಾಡಿಗೆ ಸರ್ ಒಂದಿನಕ್ಕೆ. ಬೆಳಗ್ಗೆ 8 ಗಂಟೆಯಿಂದ 8 ಗಂಟೆ ತನಕ ಕೆಲಸ ಮಾಡಿ? 8 ಗಂಟೆಗೆ ಹೋಗ್ತದೆ ಸರ್, ಅಲ್ಲೇ 1 ಗಂಟೆಗೆ ಬಂದ್ಬಿಡ್ತದೆ ಸರ್. ಈಗ ಮೆಕ್ಕೆಜೋಳ ಒಳ್ಳೆ ರೇಟ್ ಇದೆಯಲ್ಲ ನಿಮಗೆ? ಮೆಕ್ಕೆಜೋಳ 2,000 ರೂಪಾಯಿ 2,100 ಏನೋ ಐತೆ ಅಂತ ಸರ್ ಹೇಳ್ತಾರೆ ಸರ್, ಒಳ್ಳೆ ರೇಟ್ ಐತೆ. ಹೆಚ್ಚು ಖರ್ಚು ಬರಲ್ಲ ಅಂತೀರಾ ಮೆಕ್ಕೆಜೋಳ ಬೆಳೆಯೋಕೆ ಸರ್? ಸ್ವಲ್ಪ ರೈತರಿಗೆ ಮೆಕ್ಕೆಜೋಳನೇ ಉತ್ತಮ ಸರ್, ಯಾಕಂದ್ರೆ ಖರ್ಚು ಅದು ಎಡೆ ಕುಂಟೆ ತುಳ್ಕೊಳ್ಳೋದಲ್ಲ ಸರ್, ಕಳೆನೂ ಕೂಲರ್ದು ಅಷ್ಟು ಎವಿ ತಗೊಳಲ್ಲ, ಮತ್ತು ಮುರಿಬೇಕಾದ್ರೆ ಕೈಯಾಗಿ ಮುರಿದಾಕಿ ಸಪ್ಪೆ ಹೊಡೆದಾಕೊಂಡು ಸ್ವಲ್ಪ ಅದು ಈಜಾದ ಕೆಲಸ ಸರ್ ಮೆಕ್ಕೆಜೋಳ, ಖರ್ಚು ಜಾಸ್ತಿ ಬರಲ್ಲ ಸರ್. ಈಗ ಮತ್ತೆ ಈ ಮೆಕ್ಕೆಜೋಳ ಜೊತೆಗೆ ಹಿಂಗಾರಿ ಬೆಳೆಯಾಗಿ ಬೇಸಿಗೆಯಲ್ಲಿ ಈ ರಾಗಿ ಹಾಕ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಸರ್, ರಾಗಿ ಹಾಕ್ತು ಸರ್, ಹೆಚ್ಚಿಗೆ ನಾವು ರಾಗಿ ಅಂದರೆ ಕೂಲರು ಭಾಳ ತೊಂದರೆ ಆಗ್ತದೆ ಅಂತ ಹೇಳಿಬಿಟ್ಟು ಮೆಕ್ಕೆಜೋಳಗಳ ಮೇಲೆ ಜಾಸ್ತಿ ಹೋಗ್ತಾರೆ ಸರ್. ನೀರುಳ್ಳಿ ಹಾಕ್ಕೊಂಡಿರ್ತೀವಲ್ಲ ಸರ್, ರಾಗಿಗಳು ಜಾಸ್ತಿ ಹೋಗಲ್ಲ. ಇವಾಗ ಬೇಸಿಗೆ ಟೈಮ್ನಾಗೆ ನೀರುಳ್ಳಿ ಕೂಳಿಗಳಿಗೆ ಎಲ್ಲ ರಾಗಿ ಮಾಡ್ಕೊಂತ ಸರ್. ಈಗ ರಾಗಿ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಹಾಕಿದ್ರೆ ನೀವು? ಸರ್, ನಾನು ಒಂದು ಎಕರೆಗೆ ಹಾಕಿದ್ದೀನಿ ಸರ್ ರಾಗಿ. ಉಣ್ಣಕ್ಕೆ ತಿನ್ನಕ್ಕೆ ಮಸ್ತ್ ಆಗ್ತದೆ ಸರ್. ಈಗ ಯಾವ ತಳಿ ರಾಗಿ ನೀವು ಬೆಳೀತಾ ಇರೋದು? ಸರ್, ನಾವು ಕೆಂಪು ರಾಗಿ ಸರ್. ರುಚಿಕಟ್ಟಾಗಿರ್ತದೆ ಸರ್ ಮುದ್ದೆ, ಭಾರಿ ಜಿಗಿರುತ್ತೆ ಸರ್, ಒಳ್ಳೇದು ಚೆನ್ನಾಗಿ ಬರ್ತದೆ ಸರ್ ಬೆಳೆ, ಚೆನ್ನಾಗಿರುತ್ತೆ ಸರ್ ಮುದ್ದೆ. ಈಗ ರಾಗಿ ಬಿತ್ತನೆ ಬೀಜಗಳು ಅಂತಂದ್ರೆ ನೀವು ಎಲ್ಲಿಂದ ತಂದು ಬಿತ್ತನೆ ಮಾಡ್ತೀರಿ? ಸರ್, ನಾವು ಬೆಳೆದಿರೋವನ್ನ ತಗೊಂಡೋಗಿ ಚೆಲ್ಲಿ ಬೆಳ್ಕೊಂತೀವಿ ಸರ್. ಕೆಲವ್ರು ಬಿತ್ತಾರೆ ಸರ್, ಬಿತ್ತಿ ಎಡೆ ಕುಂಟಿಗಳು ಹಾಕ್ಕೊಂಡು ಕಳೆ ಸ್ವಲ್ಪ ವರ್ಣ ಮಾಡ್ಕೊಂತಾರೆ. ಕೆಲವರು ನಾವು ಬಿಡೋ ಕಳೆ ತೆಗಿಸ್ಬಿಡ್ತೀವಿ ಅಂತಂದು ಹೇಳಿಬಿಟ್ಟು ಚೆಲ್ಲಿ ಒಂದು ಎಕರೆಗೆ, ಅವ್ರು ಎಷ್ಟು ಎಕರೆ ಆರೋಗ್ಯ ಆಗ್ತದೆ ಅಷ್ಟು ಚೆಲ್ಕೊಂಡು ಕಳೆ ತೆಗಿಸ್ಬಿಡ್ತಾರೆ ಸರ್. ತೆಗಿಸಿ ಮತ್ತೆ ಗೊಬ್ಬರ ಕೊಟ್ಟು ಬೆಳೀತಾರೆ ಸರ್. ಈಗ ಮನೆ ಬೀಜ ಬಿತ್ತನೆ ಮಾಡೋದಕ್ಕಿಂತ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಗಳು ಕೊಡ್ತಾರಪ್ಪ, ರಾಗಿ ಬಿತ್ತನೆ ಬೀಜಗಳು, ಅವನ್ನ ತಂದು ಯಾಕೆ ಬಿತ್ತನೆ ಮಾಡಬಾರ್ದು? ಅದು ಸರ್, ಅವ್ದ ಹೋಗಿಲ್ಲ ಸರ್, ಇಲ್ಲೇ ಮನೆ ಬೀಜನ ಚೆನ್ನಾಗಿ ಬರ್ತದೆ ಬೆಳೆ ಅಂತಂದು ಹೇಳ್ಬಿಟ್ಟು ನಾವಿಲ್ಲ ಚೆಲ್ಲಿಬಿಡ್ತೀವಿ, ಮನೆ ತಗೊಂಡೋಗಿ ಚೆಲ್ಲಿಬಿಡ್ತೀವಿ ಸರ್. ಈಗ ರಾಗಿ ಬಿತ್ತನೆ ಮಾಡೋದಂತಂದ್ರೆ ಏನು ಸಡ್ಡೆ ಮುಖಾಂತರ ಬಿತ್ತನೆ ಮಾಡ್ತೀವಿ? ಸರ್, ಬಿತ್ತೆ ಎಡೆ ಕುಂಟಿಗಳು ತುಳ್ಕೊಳ್ಳೋರು ಸಡ್ಡಿನ ಬುಕ್ಕ ಮುಖಾಂತರನೇ ಬಿತ್ತಾರೆ. ನಾವು ಹಂಗೆ ಚೆಲ್ಲಿಬಿಟ್ಟಿನಿ ಸರ್, ಚೆಲ್ಲಿ ಇಲ್ಲಿಗೆ ಒಂದು 5,000-6,000 ರೂಪಾಯಿ ಮೇಲಾಗಿತ್ತು ಕೂಲರ್ದು, ಮಾಡಿಸಿದ್ದೀನಿ ಸರ್. ಅದಕ್ಕೆ ನೀರು ಬಿಡೋಕಂತಂದು ಗೊಬ್ಬರ ಹಾಕಿ ನೀರು ಬಿಡ್ತಾ ಇದ್ದೀನಿ ಸರ್. ಬಿತ್ತನೆ ಮಾಡಿದ್ರೆ ಕಳೆ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೋದಪ್ಪ, ಎಡೆ ಕುಂಟೆ ಹೊಡೆದು ಅದೆಲ್ಲ ಅದು ಕಡಿಮೆ ಮಾಡ್ಕೊಬೋದು ಸರ್. ಅದು ಇವಾಗೆಲ್ಲ ಸಡ್ನಾಗ ಬಿತ್ತದು ಭಾಳ ಸಲೀಸಾದ ಕೆಲಸ, ಆದ್ರೂ ಕೆಲವರು ತೆಳವಾಗಿ ಬಿಡ್ತದೆ, ಒಳಗೆ ಬಿದ್ದು ಬಿಡ್ತದೆ ಬೀಜ ಅಂತಂದು ಹೇಳಿಬಿಟ್ಟು ಇವಾಗೆಲ್ಲ ಕೂರಿಗಳೆಲ್ಲ ಹೋಗ್ಬಿಟ್ಟಿದವಲ್ಲ ಸರ್, ಇವಾಗೆಲ್ಲ ಕಬ್ಬಿಣದ ಕೂರಿಗಳು ಬಂದಿದ್ದಾವಲ್ಲ, ಆ ಒಳಗೆ ಬೀಳ್ತಾವ ಅಂತ ಹೇಳಿಬಿಟ್ಟು ಚೆಲ್ಲಕ್ಕೆ ಜನ ಆಪಕ್ಷ ಬೀಳ್ತಾರೆ ಸರ್. ಬಿತ್ತಕ್ಕೆ ಯಾರು ಆಪಕ್ಷ ಬೀಳಲ್ಲ ಸರ್. ಈಗ ಕಬ್ಬಿಣದ ಕೂರಿಗೆ ಅಂತಂದ್ರೆ ನೀವು ಅಲ್ಲಿ ಒಂದು ಅದ ಇಟ್ಕೊಳ್ಬೇಕು, ಅಲ್ಲಿ ಒಂದು ಸ್ವಲ್ಪ ಕಟ್ಟಿಗೆ ಅಂತ ಹೊಡೆದ್ರೆ ಮೇಲೆ ಬೀಳ್ತಾವೆ ಬೀಜ. ಕಬ್ಬಿಣದಿಲ್ಲ ಸರ್, ಒಂದು ಸ್ವಲ್ಪ ಒಳಗೆ ಬಿದ್ದು ಬಿಡ್ತಾವೆ ಸರ್ ಬೀಜ. ಈಗ ಚೆಲ್ಲೆ ಮಾಡಿದ್ರಲ್ಲ ಸಾಕಷ್ಟು ಕಳೆಗಳು ಬರ್ತಾವ? ಹ್ಞೂ, ಭಾರಿ ಖರ್ಚು ಬರ್ತದೆ ಸರ್. ನಮ್ಮ ಕಡೆ ಅವೇ ಜಾಸ್ತಿ ಮಾಡಿದಾರೆ ಸರ್, ಹಿಂಗಾಗಿ ಚೆಲ್ಲಿಕೊಂಡೇ ಕಳೆ ತೆಗಿಸ್ತಾರೆ ಸರ್. ಈ ಗೋಧಿ ಬೀಜ ಹೆಂಗೆ ಚೆಲ್ತಾರೆ ಹಂಗೆ ಚೆಲ್ಲಿದ್ರೆ? ಗೋಧಿ ಬೀಜ ಹೆಂಗೆ ಚೆಲ್ತಾರೆ ಹಂಗೆ ಚೆಲ್ಲಿ ಕಳೆ ತೆಗಿಸ್ತಾಯಿದ್ದಾರೆ ಸರ್. ಈಗ ರಾಗಿ ಚೆಲ್ತಿರಲ್ಲ, ಜೊತೆಗೆ ಏನಾದರೂ ಗೊಬ್ಬರ ಮಿಕ್ಸ್ ಮಾಡ್ಕೊಳ್ತೀರಾ ರಾಸಾಯನಿಕ ಗೊಬ್ಬರ? ನಾನು ರಾಗಿ ಚೆಲ್ಲಬೇಕಾದ್ರೆ ನೆಲಕ್ಕೆ ಗೊಬ್ಬರ ಹಾಕಿ ರೋಡ್ ರೋಡಿಸಿ ಆಮೇಲೆ ಎಲ್ಲ ಬೇಸಾಯ ಮಾಡಿ ಕುಂಟೆ ಹೊಡೆದು ಅದನ್ನ ಎಲ್ಲ ಕ್ಲೀನಾಗಿ ಎಣ್ಣೆ ಮಾರು ಸಾವಿರಿ ಆಮೇಲೆ ನಾನು ಬೀಜ ರಾಗಿ ಬೀಜ ಚೆಲ್ಲಿ ವಾರಡಿ ತುಳಿದ್ರು ಸರ್. ವಾರಡಿ ತುಳಿದು ಆಮೇಲೆ ಎಲ್ಲ ಗನಿಗಳು ಹಾಕ್ಕೊಂಡು ನೀರು ಬಿಟ್ಟು ಸರ್ ನಾನು. ಬೇರೆ ಕಡೆ ನೀವು ರಾಗಿ ಸಸಿ ಆರೋಗ್ಯಕೊಂಡು ಸಸಿ ಮಡಿ ಮಾಡ್ಕೊಂಡು ಸಸಿ ಕಿತ್ತು ನಾಟಿ ಮಾಡಿದ್ರೆ ಉತ್ತಮ ಅಂತ ಅನ್ಸಲ್ವಾ? ಅದೇ ಎಲ್ಲ ಹಿಂದೆ ನಾಟಿ ಮಾಡಾರ ಸರ್, ಇವಾಗ ಎಲ್ಲ ನಾಟಿ ಮಾಡೋಕೆ ಯಾರು ಹೋಗಲ್ಲ ಸರ್. ಇವಾಗೆಲ್ಲ ಚೆಲ್ಲೋದು ಬಿತ್ತೋದು ಇದೆ ಸರ್, ಅದು ಇವಾಗ ಅದೇ ಜಾಸ್ತಿ. ಈಗ ರಾಗಿ ಅಂತಂದ್ರೆ ಈಗ ಎಷ್ಟು ದಿನ ಆಯ್ತು ಬಿತ್ತನೆ ಮಾಡಿ? ಸರ್, ಅದೇ ನವಂಬರ್ನ ಲಾಸ್ಟ್ ವೀಕ್ ಚೆಲ್ಲಿರೋದು ಸರ್. ಎಲ್ಲ ಅಷ್ಟು ಕದ್ರಿಗೆ ಬಂದಿದೆ ಸರ್. ಈಗೆಲ್ಲ ಒಡಗಿ ಬಂದಿದೆ? ಒಡಗಿ ಬಂದಿದೆ ಸರ್. ಈಗ ರಾಗಿಗೆ ಅಂತಂದ್ರೆ ಎಷ್ಟು ದಿನಕ್ಕೊಮ್ಮೆ ನೀರು ಕಟ್ತಾರೆ ಸರ್? ನೆಲ ಒಣಗ್ಬೇಕು ಸರ್, ಹೋಗಿ ಹೊಲದಾಗ ನೆಲ ಮೇಲೆ ಹಕ್ಕು ಒಣಗಿದಾಗ್ದೇ ನೀರು ಬಿಡಕ್ಕೆ ಬರೋದು ಸರ್. ಈಗ ಮೇಲೆ ಮೇಲೆ ನೀರು ಬಿಡಕ್ಕೆ ಬರಲ್ಲ ಮೇಲೆ ಮೇಲೆ ನೀರು ಬಿಟ್ಟಕ್ಕೆ ಹೋದ್ರೆ ಸರ್ ಬೆಳೆ ಖುಷಿ ಬಿದ್ದು ಬಿಡ್ತದೆ ಸರ್, ಬೆಳ್ಳಗಾಗಿ ಬಿಡ್ತದೆ. ಅದನ್ನೊಂದು ಸ್ವಲ್ಪ ನೆಲ ಬಿಗಿಡಿಸಿ ಬಿಗಿಡಿಸಿನೆ ಬಿಟ್ಟರೆ ಬೆಳೆ ಚೆನ್ನಾಗಿ ಅತ್ತಿ ಬರ್ತದೆ ಸರ್. ಈಗ ತಳಗೊಬ್ಬರ ಬೇರೆ ರಾಸಾಯನಿಕ ಗೊಬ್ಬರ ಕೊಡ್ತೀರಿ, ಮತ್ತೆ ಮೇಲು ಗೊಬ್ಬರ ಅಂದರೆ ಅದನ್ನು ಕೊಡ್ತೀರ ನೀವು? ಸರ್, ನಾನು ತಳಕ್ಕೆ DAP ಗೊಬ್ಬರನ ಹಾಕಿನೇ ನಾನು ನೀರುಳ್ಳಿ ಬೀಜ ಆಗಲಿ ರಾಗಿ ಆಗಲಿ ಮೆಕ್ಕೆಜೋಳ ಆಗಲಿ ನಾನು ನೆಲಕ್ಕೆ ಬಿದ್ದದಲ್ಲೇ ನಾನು ಯಾವುದು ಬೆಳೆ ಇಡಲ್ಲ ಸರ್, DAP ಗೊಬ್ಬರ. ಆಮೇಲೆ ಮೇಲು ಗೊಬ್ಬರ ಹೆಚ್ಚಿನ ರೇಟಿಂದ ಸರ್ 19-19 ತಂದೆ ನಾನು ಹಾಕೋದು ಸರ್ ರಾಗಿಗೆ, ರಾಗಿಗಾಗಲಿ ಮೆಕ್ಕೆಜೋಳಕ್ಕಾಗಲಿ ಬೇರೆದಕ್ಕೆ ಇನ್ನೊಂದಕ್ಕಾಗಲಿ 19-19 ಗೊಬ್ಬರನೇ ನಾನು ತಂದು ಹಾಕೋದು. ಈಗ ರಾಗಿ ಅಂತಂದ್ರೆ ಎಷ್ಟೆತ್ರ ಬೆಳೆದಿದೆ ಸರ್? ಸೊಂಟದ ಮಟ್ಟ ಬೆಳೆದಿದೆ ಸರ್. ಹೆಚ್ಚು ಬೆಳೆದಷ್ಟು ನಿಮಗೆ ಹುಲ್ಲು ಅಡವು ಬರುತ್ತಲ್ಲ? ನಮ್ಗೆ ಹೆಚ್ಚು ಬೆಳೆದಷ್ಟು ನಮ್ಗೆ ಹುಲ್ಲು ಚೆನ್ನಾಗಿ ಅಡವು ಬರ್ತಾರೆ, ಮತ್ತೆ ದನಕರುಗಳಿಗೆ ಹುಲ್ಲಾದಂಗೆಲ್ಲ ನಮಗೆ ಒಂದು ಮೇಸಕ್ಕೆ ಉಳುವರಿ ಆಗ್ತದೆ ಸರ್. ಈಗ ರಾಗಿ ಬೆಳಿಬೋದಪ್ಪ, ಸಾಕಷ್ಟು ಕೊಯ್ಬೇಕಾದ್ರೆ ಖರ್ಚು ಅಂತ ಹೇಳ್ತಾರೆ, ಆದರೆ ಅದು ಖರ್ಚು ಜಾಸ್ತಿ ಬರುತ್ತಾ ಸರ್? ಭಾರಿ ಖರ್ಚು ಬರುತ್ತೆ ಸರ್. ಕೂಲರ್ದು 200 ರೂಪಾಯಿ ಮೇಲೆ ಕೇಳ್ತಾರೆ ಸರ್ ಕೊಯ್ಯಕ್ಕೆ, ತೆನೆ ಕೊಯ್ಯಕ್ಕೆ ಅದಕ್ಕೆಲ್ಲ. ಅದಕ್ಕೆ ಅವರು ಉಣ್ಣಕ್ಕೆ ತಿನ್ಬೇಕು, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಚೆಲ್ಕೊಂಡಿರ್ತಾರೆ ಸರ್, ಅರಗಿಸ್ಕೊಳ್ಳೋ ಅಷ್ಟು ಚೆಲ್ಕೊಂಡಿರ್ತಾರೆ ಅಷ್ಟೇ ಸರ್. ಅಂದರೆ ನೀವು ಒಂದು ಎಕರೆಗೆ ಅಷ್ಟೇ ಹಾಕಿರೋದು? ಹ್ಞೂ, ನಾನು ಒಂದು ಎಕರೆಗೇನೆ ಸರ್. ಸಾಕು ಮಸ್ತ್ ಆಗ್ತದೆ ಸರ್, ನಮ್ಗೆ ವರ್ಷ ತುಂಬ ನಿನ್ಗೆ ಹೆಂಗಾನು ತಿಂದು ತಿಂದು ಉಳಿದು ಇನ್ನೂ ಒಂದು 4-5 ಪ್ಯಾಕೆಟ್ ಉಳಿದಿರ್ತದೆ ಸರ್. ಈಗ 2 ಎಕರೆ ಮೆಕ್ಕೆಜೋಳ, 1 ಎಕರೆ ರಾಗಿ, ಇಷ್ಟಕ್ಕೂ ನೀರು ಆಗುತ್ತಾ ನಿಮಗೆ? ಆಗ್ತದೆ ಸರ್, ನೀರು ಮಸ್ತ್ ಆಗ್ತದೆ ಸರ್, 1.5 ಇಂಚು ನೀರು ಬರ್ತದೆ ಸರ್. ಈಗ ರಾಗಿ ಅಂತಂದ್ರೆ ನೀವು ಕೊಯ್ದು ಎಲ್ಲ ಕಣದಲ್ಲಿ ತಂದು ತುಳಿಸ್ತೀರಾ ಸರ್? ರಾಗಿ ತೆನೆ ಆರಿಸ್ಬಿಡ್ತು ಸರ್, ತೆನೆ ಕೊಯ್ದು ಸರ್, ತೆನೆ ಕೊಯ್ದು ಮತ್ತೆ ಕಡ್ಡಿನ ಕೊಯ್ದು ಸೂಡು ಕಟ್ಕೊಂಡು ಬಂದು ಬಣಕಾಗ್ತವೆ. ಈ ತೆನೆನ ಅಲ್ಲಿ ತಾಟ್ಪಲ್ ಆಗ ಇವಾಗ ತಾಟ್ಪಲ್ಗಳಾಗ ಸರ್ ಎಲ್ಲ ಒಣಗಾಕಿ ಆಮೇಲೆ ಮಿಷನ್ಗೆ ಬಿಡಿಸ್ತು ಸರ್. ಮಿಷನ್ಗಳು ಬಂದಿದ್ದಾವಲ್ಲ ಸರ್, ಮಿಷನ್ಗೆ ಬಿಡಿಸ್ಬಿಡ್ತು. ಒಂದೇ ಒಂದು 1/2 ಗಂಟೆ 1 ಗಂಟೆ ಸರ್ ರಾಗಿ ತೆನೆ. ತೆನೆ ತೆನೆ ಕೊಯ್ಬೇಕಂತಂದ್ರೆ ರಾಗಿ ತೆನೆನ ಜಾಸ್ತಿ ಜನ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ ಬೇಕಾಗ್ತಾರೆ ಸರ್. ಮತ್ತೆ ಇವಾಗ ನಮ್ಮ ಕಡೆಗೆ ಪಡಲು ಸೀಮೆಗೆ ಬುಡಕ್ ಕೊಯ್ದು ಚೂಡುಗಟ್ಟೆ ಗೂಡಿಗೆ ಹಾಕಿ ಕಣ್ದಾಗ ಬಂದು ತುಳಿಸ್ತಾರೆ. ಹಂಗೆ ಮಾಡಲ್ಲ ಸರ್ ಇವಾಗ. ಯಾಕೆ ಮಾಡಲ್ಲ ಹಂಗೆ ಸರ್? ಇವಾಗ ನಮ್ಮ ಕಡೆ ಯಾವ ಫಸ್ಟ್ನಿಂದನೂ ಅದೇ ಥರ ಬಂದದ ಸರ್. ಹೆಂಗೆ ನಾಟಿ ಮಾಡೋದು, ಆಮೇಲೆ ತೆನೆ ಆರಿಸ್ಕೊಳೋದು, ಕಡ್ಡಿ ಕೊಯ್ಕೊಳೋದು, ಕಡ್ಡಿನ ತಗೊಂಡು ಮನೆಯಾಗ ಹಾಕೊಂಡು ಸೂಡು ಕಟ್ಕೊಂಡು ಆಮೇಲೆ ರಾಗಿ ತೆನೆನ ಮಿಷನ್ಗೆ ಹಾಕ್ಸೋದು, ಗುಂಡಾಕಿ ತುಳಿಸ್ತಿದ್ರು ಸರ್. ಹಿಂದೆಲ್ಲ ಗುಂಡುಗಳು ಹಾಕಿ ತುಳಿಸ್ತಿದ್ರು ಪೈಜೋಳನ ರಾಗಿನೆಲ್ಲನು. ಇವಾಗ ಗುಂಡಾಕಿ ಒಬ್ಬರು ತುಳಿಸಲ್ಲ ಸರ್, ಎಲ್ಲ ಮಿಷನ್ ಅಂತ ಹೊಡ್ಕೊಂಡು ಬಂದು ಎಲ್ಲೇ ಇರಲಿ ಮಿಷನ್ ಹೊಡ್ಕೊಂಡು ಬಂದು ಮಿಷನ್ಗೆ ಬಿಡ್ಸರ್ ಸರ್. ಈಗ ನೀವು ರಾಗಿ ತೆನೆ ತೆನೆನೇ ಕೊಯ್ತೀರಿ, ಮತ್ತೆ ಬೇರೆ ಕಡ್ಡಿನೆಲ್ಲ ಕೊಯ್ದು ಬಡೆ ಹೊಡ್ತೀರಿ ಅಂದ್ರೆ ರಾಗಿ ಕಡ್ಡಿ ಕಡ್ಡಿ ಇದ್ರೆ ಅಷ್ಟೊಂದು ದನಗಳು ತಿನ್ನಲ್ಲ ಅಂದ್ರೆ ಈಗ ಏನು ನಾವು ತುಳಿಸ್ತೀವ ರೋಡ್ಗಲ್ಲ ಹಾಕಿ ಹೊಳಿತೀವ ಅದು ಒಳ್ಳೆ ಶ್ರೇಷ್ಠ ತಿನ್ನಕ್ಕೆ ಒಳ್ಳೆ ಚೆನ್ನಾಗೆ ಅಂತ ಹೇಳ್ತಾರೆ ದನಗಳಿಗೆ. ಅದು ಸರ್ ಒಂದು ಸ್ವಲ್ಪ ನುಗ್ಗಾಗಿರ್ತದೆ ಅದೇ ಚೆನ್ನಾಗ ಅಂತ ಹೇಳ್ತಾರೆ ಸರ್. ನಮ್ಮ ಕಡೆಗೇನು ಎಲ್ಲ ಕಡ್ಡಿನ ಕೊಯ್ದು ಅದು ಒಣಗಿಸೋದ್ರಾಗಿರ್ತದೆ ಸರ್, ಚೆನ್ನಾಗಿ ಒಣಗಿಸಿ ಬಣಿ ಹಾಕ್ಯಂಬಿಟ್ರೆ ಭಾರಿ ಚೆನ್ನಾಗಿ ತಿಂತಾರೆ ಸರ್. ಈಗ ರಾಗಿ ಅಂತಂದ್ರೆ ಒಂದು ಎಕರೆ ಒಳಗಡೆ ಏನು ನೀವು ಬೆಳೀತಾರೆ ಒಂದು 10 ದೇಶಿಯಲ್ಲ ಅಷ್ಟು ಮನೆಗೆ ಬೆಳೆಸ್ತೀವಿ? ಎಲ್ಲ ಸೀದಾ ಮನೆಗೆ ಬಳಸ್ಕೊಂತ ಸರ್, ಮನೆಗೆ ಆಗ್ತಾವೆ ಸರ್. ಈಗ ರಾಗಿಯಲ್ಲಿ ಊಟ ಅಂತಂದ್ರೆ ಏನೇನು ಮಾಡ್ಕೊಂಡು ಊಟ ಮಾಡ್ತೀರಾ? ರಾಗಿಯಲ್ಲ ಸರ್ ಇವಾಗ ಅಕ್ಕಿ ಅಡುಗಲ್ಗೆ ಹಾಕ್ತಾರೆ ಸರ್ ಅಕ್ಕಿಗಳು. ಇವಾಗೆಲ್ಲ ಅಕ್ಕಿ ಸೊಸೈಟಿ ಅಕ್ಕಿಗಳು ಬಂದ್ಬಿಡ್ದವಲ್ಲ ಸರ್, ಅವ ಅಕ್ಕಿಗೆ ಅಡುಗಲ್ಗೆ ಹಾಕ್ತಾರೆ. ರಾಗಿ ಒಳ್ಳೆ ಫಲವತ್ತವಾಗಿರ್ತದೆ ಸರ್, ಮುದ್ದೆ ಚೆನ್ನಾಗಿ ಬರ್ತದೆ ಸರ್. ಅಂದ್ರೆ ಅಕ್ಕಿ ಇಟ್ಟು ರಾಗಿ ಇಟ್ಟು ಮಿಕ್ಸ್ ಮಾಡಿ ಮುದ್ದೆ ಮಾಡ್ತೀವಿ? ಮುದ್ದೆ ಮಾಡ್ತೀವಿ ಸರ್ ಮುದ್ದೆ. ಹ್ಞೂ, ಮತ್ತೆ ಇನ್ನೇನು ಮಾಡ್ತೀರಾ ರಾಗಿಯಲ್ಲಿ? ರೊಟ್ಟಿ ಮಾಡೋದು? ರೊಟ್ಟಿಗಳನ್ನು ಸುಡ್ತಾರೆ ಸರ್, ಚೆನ್ನಾಗಿರ್ತದೆ ಸರ್ ರೊಟ್ಟಿ. ಒಟ್ಟಾರೆ ನಾವು ಆರೋಗ್ಯವಾಗಿ ಇರಬೇಕು, ಒಳ್ಳೆ ದಷ್ಟಪುಷ್ಟಿಯಾಗಿರ್ಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ರಾಗಿನೂ ನಮಗೆ ಸಾಕಷ್ಟು ಒಳ್ಳೇದು ಅಂತ ಹೇಳ್ಬೋದಲ್ವ ಸರ್? ರಾಗಿ ಮುದ್ದೆನೇ ಒಳ್ಳೇದು ಸರ್, ಮನುಷ್ಯನಿಗೆ ಅನ್ನನೂ ಹೇಳ್ಬಾರ್ದು ಸರ್. ಆದ್ರೆ ರಾಗಿ ಮುದ್ದೆನೇ ಭಾರಿ ನಮಗೆ ಒಂದು ಚೆನ್ನಾಗಿ ಸರ್. ಈಗ ಪ್ರತಿನಿತ್ಯ ರಾಗಿ ಮುದ್ದೆ ಮಾಡಿ ಊಟ ಮಾಡ್ತೀರಾ? ಹ್ಞೂ ಸರ್, ಪ್ರತಿನಿತ್ಯನೂ ರಾಗಿ ಮುದ್ದೆ ಮಾಡಿಯೇ ಊಟ ಮಾಡ್ತೀವಿ ಸರ್. ಈಗ ರಾಗಿ ಮುದ್ದೆಗೆ ಒಳ್ಳೆ ಸಾರು ಬೇಕಂತಂದ್ರೆ ಬೇಳೆ ಹಾಕಿ ಸಾರು ಮಾಡಕ್ಕಪ್ಪ, ಮತ್ತೆ ನೀವು ತೊಗರಿ ಇಂಥವೆಲ್ಲ ಬೆಳ್ಕೋಬೋದಲ್ಲ? ಅಲ್ಲ, ತೊಗರಿ ಗಿಗಿರಿ ಎಲ್ಲ ಬೆಳ್ಕಂತ ಸರ್, ತೊಗರಿ ಉಳ್ಳಿ ಆಮೇಲೆ ಅಲಸಂದೆ ಎಲ್ಲ ಬೆಳ್ಕಂತ ಸರ್. ಸಾರಿಗೆ ಏನು ಬೈರೋದಿಲ್ಲ ಸರ್, ಒಳ್ಳೆ ಅವ್ರಕಾಯಿ ಹೊಲದಾಗ ನೀರಾವರಿಗೆ ಅವ್ರಕಾಯಿ ಬೆಳ್ಕಂತೀವಿ. ಈಗ ಹಾಲು ಮೊಸರು ತುಪ್ಪ ಇದೆಲ್ಲ ಬೇಕಂತಂದ್ರೆ ದನಕರುಗಳನ್ನು ಸಾಕಾಣಿಕೆ? ಹಾಲು ತುಪ್ಪ ಮೊಸರು ಬೇಕಂದ್ರೆ ಚೆನ್ನಾಗಿ ಉಣ್ಬೇಕು, ಮನೆಗೆ ಸುಖವಾಗಿರ್ಬೇಕಂತಂದ್ರೆ ದನಕರನ ಚೆನ್ನಾಗಿ ಸಂಪಾದಿಸ್ಕೊಳ್ಬೇಕು ಸರ್. ಸರ್ ನಾನು 4 ಎಮ್ಮೆ ಇದೆ ಸರ್, 2 ಎತ್ತ ಇದೆ ಸರ್, ಪಟ್ಲಿ ಮಾರಿ ಮನೆ ಮುಂದೆ 7-8 ಯಾವಾಗಲೂ ವರ್ಷದ ತುಂಬಾ ನಾನು ಸಾಕ್ತಿರ್ತೀನಿ ಸರ್. ಈಗ ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲ ಸಿಗುತ್ತೆ ಸರ್? ಮಸ್ತ ಬಿಡ್ರಿ ಸರ್, ನಾವು ಉಂಡು ಹಂಗೆ ಸಾಕಾಗಿ ಹೋಗ್ತೀವಿ ಸರ್. ಮಸ್ತ ಮಜ್ಜಿಗೆ ಹಾಲು ಮೊಸರು ತುಪ್ಪ ಬೆಣ್ಣೆ ಯಾವಾಗಲೂ ತುಂಬಿರ್ತದೆ ಸರ್ ಮನೆಯಲ್ಲಿ. ಒಟ್ಟಾರೆ ಈ ಒಂದು ಬೇಸಿಗೆ ಬೆಳೆ ನಿಮಗೆ ಸಾಕಷ್ಟು ಲಾಭದಾಯಕ ತಂದ್ಕೊಡ್ತದೆ ಅನಿಸಿದೆ ನಿಮಗೆ ಸರ್? ಚೆನ್ನಾಗಿ ಬರ್ತದೆ ಸರ್ ಬೆಳೆ. ಸರ್ ಬೆಳೆ ಕೊಡ್ಬೇಕಂತಂದ್ರೆ ಕೊಟ್ಟಿಗೆ ಗೊಬ್ಬರನೇ ಮೇನ್ ಸರ್. ನಾವು ಇವಾಗ ಏನು ಹೇಳಿದಾರೆ FM ರೇಡ್ನರು, ಕೊಟ್ಟಿಗೆ ಗೊಬ್ಬರ ಮಾಡ್ಕೊಳ್ರಿ, ರೈತರು ಕೆಟ್ಟು ಹೋಗ್ತಾರೆ, 200 ರೂಪಾಯಿ ಕೂಲಿಗಳು ಕೊಟ್ಟು ಮಾಡಿಸೋಕ್ಕಾಗಲ್ಲ. ಸ್ವಲ್ಪ ನೀವು ಕೈಲಾದಷ್ಟು ಮಟ್ಟಿಗೆ ನೀವು ದನ ಕರುಗಳು ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ ತಗೊಂಡು ಹೋಗಿ ಹಾಕ್ರಿ, ಗೌರ್ಮೆಂಟ್ ಗೊಬ್ಬರ ಹಿಂಗೆ ಒಗ್ಗರಣೆಗೆ ಹಾಕ್ರಿ, ನಿಮಗೆ ಎಲ್ಲ ಇಳುವರಿ ಆಗ್ತದೆ. ಕೊಟ್ಟಿಗೆ ಗೊಬ್ಬರಗಳು ಬಿಟ್ಟರೆ ನೀವು ಬರೀ ಗೌರ್ಮೆಂಟ್ ಗೊಬ್ಬರ ಕೊಂಡ್ಕೊಂಡು ಹಾಕಿ ಭೂಮಿನೂ ಹಾಳಾಗ್ತದೆ, ನೀವೂ ಹಾಳಾಗಿ ಹೋಗ್ತೀರಿ, ಏನು ಉಳಿತೈತೆ ನಿಮಗೆ? ಅಲ್ಲಿ ಗೌರ್ಮೆಂಟ್ ಗೊಬ್ಬರ ವಿಪರೀತ ರೇಟ್ ಆಗೈತೆ, ಬರೀ ಅವಕ್ಕೆ ಹೋಗ್ತದೆ ಸರ್, 3-4 ಸಾವಿರ ಹಾಕೋದ್ರಾಗೆ ದುಡ್ಡೆಲ್ಲ ಅವಕ್ಕೆ ಹೋಗ್ತಾವೆ ಅಂತಂದು ಹೇಳಿಬಿಟ್ಟು FM ರೇಡ್ನರ್ ಈ ರೀತಿ ಹೇಳಿದ್ದಾರೆ ಸರ್. ಸಾಕಷ್ಟು ಹೊರಗಡೆಯಿಂದ ಮಾಹಿತಿ ತಿಳ್ಕೊಂಡು ನಿಮ್ಮ ಕೃಷಿಯಲ್ಲಿ ಅದನ್ನ ಅಳವಡಿಸ್ಕೊಳ್ತೀರಾ? ಹೌದು ಸರ್, ಎಲ್ಲ ಕಡೆನೂ ನಾವು ತಿಳ್ಕೊಂಡೇ ಆ ರೀತಿ ನಾವು ಕೊಟ್ಟು ದನನ ಗೊಬ್ಬರ ಬಿಡಲ್ಲ ಸರ್, ನಾವು ದನಕರ ಸಂಪಾದಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಒಟ್ಟಾರೆ ಚಿತ್ರಯ್ಯ ಅವರೇ, ಈ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಸರ್ ನಮ್ಗೆ ಭಾಳ ಸಂತೋಷ ಆಗ್ತದೆ ಸರ್, ಕೃಷಿ ಬದುಕು ಮಾಡ್ಕೊಂಡು ಹೋಗಕ್ಕೆ. ನಾವು ಸಣ್ಣಗಳು ತಟ್ಟಿ ಅದರಲ್ಲೇ ನಾವು ಅಳವಡಿಸ್ಕೊಂಡು ನುರ್ತ್ಕೊಂಡು ಬಂದು ಸರ್, ಎಲ್ಲ ಅನುಭವ ಚೆನ್ನಾಗೈತೆ ಸರ್. ಯಾವ ರೀತಿ ಬೆಳೆ ಇಡಬೇಕು, ದನಕರನ ಯಾವ ರೀತಿ ಸಂಪಾದಿಸ್ಕೊಳ್ಬೇಕು, ಮತ್ತು ಪಟ್ಲಿ ಮರಿನ ಯಾವ ರೀತಿ ನಾವು ಸಂಪಾದಿಸ್ಕೊಂಡ್ರೆ ಉಪಯೋಗ ಬರ್ತದೆ ಅಂತಂದು ಹೇಳಿಬಿಟ್ಟು ನಾವೆಲ್ಲ ಒಂದು ಅನುಕೂಲತೆ ಮಾಡ್ಕೊಂತ ಸರ್. ನಾವು ಈಗ ನೀರಾವರಿ ಮಾಡಿ ಅಂತಂದ್ರೆ ಎಷ್ಟು ವರ್ಷ ಆಯ್ತು ನೀವು? 40 ವರ್ಷದಿಂದನೂ ನಾನು ನೀರಾವರಿ ಬದುಕು ಮಾಡ್ಕೊಂಡು ಬಂದರು ಸರ್. ಯಾವುದಾದ್ರೂ ತೋಟಗಾರಿಕೆ ಬೆಳೆ ಬೆಳಿಬೇಕಂತ ಅನಿಸಲ್ಲ ನಿಮಗೆ? ಸರ್ ಅಡಿಕೆ ಹಾಕೋಣ ಅಂತ ಮಾಡ್ತೀವಿ ಸರ್, ಅಡಿಕೆ ಇವಾಗ ಹಾಕ್ಬೇಕು, ನೀರುಗಳು ಏನಾಗ್ತವೋ ಅಂತಂತ ಅದಕ್ಕೊಂದು ಸ್ವಲ್ಪ ಇದ್ರದಂಗೆ ಆಗ್ತದೆ ಸರ್. ಒಳ್ಳೇದು ಚಿತ್ರಯ್ಯ ಅವರೇ, ಇಲ್ಲೇ ತನಕ ಈ ಒಂದು ಹಿಂಗಾರಿ ಬೆಳೆಯಾಗಿ ಈ ಒಂದು ಮೆಕ್ಕೆಜೋಳ ಹಾಗೂ ರಾಗಿ ಬೆಳೆಯನ್ನು ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ನೀವು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ರಾಗಿ ಹಾಗೂ ಮೆಕ್ಕೆಜೋಳದ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಭತ್ತಯ್ಯನಹಟ್ಟಿಯ ಕೃಷಿಕ ಪಿ ಚಿತ್ರಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 2020-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ.

ಬಸವಣ್ಣನ ಮಾಲಿಂಗನ ಬಳ್ಳಿ ಮಹದೇವಪ್ಪನ ಮಲ್ಲಿಗೆ ಬಳ್ಳಿ ಬಸವಣ್ಣನ ಮಾಲಿಂಗನ ಬಳ್ಳಿ ಗುರು ಗೋವಿಂದನ ಗುಲಾಬಿ ಬಳ್ಳಿ ಶಿಶುನಾಳನು ನೀರುಣಿಸಿದ ಬಳ್ಳಿ ಹೂ ಬಳ್ಳಿ ಹೂ ಬಳ್ಳಿ ದೇವಲೋಕದಲ್ಲಿ ಹುಟ್ಟಿದ ಬಳ್ಳಿ ಹೂ ಬಳ್ಳಿ ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನ